ಸತ್ಯದೊಂದು ದೀಪವಾಗಿ ಕರುಣೆಯೊಂದು ರೂಪವಾಗಿ ಸತ್ಯದೊಂದು ದೀಪವಾಗಿ ಕರುಣೆಯೊಂದು ರೂಪವಾಗಿ ಶ್ರದ್ಧೆಯೊಂದು ಗೀತವಾಗಿ ವಿಶ್ವದಂತರಂಗದೆ ನಿಂತಿರುವರು ಕಾಣಿನಿ ಕಂಬನಿಯ ನೊರಸಿ ಮಾಲತವರೋಳ ಗಣ್ಣ ತೆರೆಸಿ ಬಲಿತರ ಕಂಬನಿಯ ನೊರಸಿ ಘನತೆಯಲ್ಲಿ ಮಾನವನಿಲ್ಲಿಸಿ ನಿಲ್ಲುತ್ತಿರು. ಅಣ್ವಸ್ತ್ರಗಳಿಂದಾಗುವ ಅಪಾಯದ ಭೀತಿಯಾಗಿರಬಹುದು. ನಾವು ಭಗವದ್ಗೀತೆಯಲ್ಲಿ ಸಂಭವಾಮಿ ಯುಗೇ ಯುಗೇ ಎಂದು ಹೇಳುವ ಹಾಗೆ ಗಾಂಧೀಜಿಯವರನ್ನು ಮತ್ತೊಮ್ಮೆ ಹುಟ್ಟಿ ಬನ್ನಿ ಎಂದು ಹೇಳುವಂತಾಗಿದೆ. ಸತ್ಯದೊಂದು ದೀಪವಾಗಿ ಕರುಣೆಯೊಂದು ರೂಪವಾಗಿ ಸತ್ಯದೊಂದು ದೀಪವಾಗಿ ಕರುಣೆಯೊಂದು ರೂಪವಾಗಿ ಶ್ರದ್ಧೆಯೊಂದು ಗೀತವಾಗಿ ವಿಶ್ವದಂತರಂಗದೆ ಮಾಲತವರೋಳ ಗಣ್ಣ ತೆರೆಸಿ ದಲಿತರ ಕಂಬನಿಯ ನೊರಸಿ ಮಾಲತವರೋಳ ತೆರೆಸಿ ಬಲಿತರ ಕಂಬನಿಯ ನೊರೆಸಿ ಘನತೆಯಲ್ಲಿ ಮಾನವ